ಕಳೆದ 5 ವರ್ಷಗಳಿಂದ ಈ ಸಿರಿಧಾನ್ಯ ಘಟಕ ಕಾರ್ಯ ನಿರ್ವಹಿಸ್ತಾ ಇದೆ, ಯಾವ ರೀತಿ ರೈತರಿಗೆ, ಉತ್ಪಾದಕರಿಗೆ ಮತ್ತು ಎಂಟರ್ಪ್ರಿನ್ಯೂರ್ಗೆ ಈ ಘಟಕ ಒಂದು ಮಾರ್ಗದರ್ಶನ ಮಾಡ್ತಾ ಇದೆ, ಮತ್ತು ಸಿರಿಧಾನ್ಯಗಳ ಸಂಸ್ಕರಣೆ ಆಗಿರ್ಬೋದು, ಮೌಲ್ಯವರ್ಧನೆ ಆಗಿರ್ಬೋದು ಅಥವಾ ಅದರ ಅಭಿವೃದ್ಧಿ ಆಗಿರ್ಬೋದು, ಯಾವ ರೀತಿಯಾದಂತಹ ಒಂದು ಪಾತ್ರ ಈ ಸಿರಿಧಾನ್ಯ ಘಟಕದ ವತಿಯಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಈ ವಿಷಯಗಳು ತಮಗೆ ಸ್ಫೂರ್ತಿ ನೀಡಬಹುದು ಮತ್ತು ಒಂದು ಹೊಸ ಭರವಸೆಯನ್ನು ತಾವು ಏನು ಸಿರಿಧಾನ್ಯಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂಥವರಿಗೆ ಈ ಒಂದು ಘಟಕದ ಕಾರ್ಯ ಸಹಕಾರಿ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ದಿನೇಶ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕಳೆದ 5 ವರ್ಷಗಳಿಂದ ತಾವು ಈ ಘಟಕದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ. ಯಾವ ರೀತಿ ಘಟಕ ಶುರುವಾಯಿತು, ಯಾಕೆ ಶುರುವಾಯಿತು, ಏನು ಧ್ಯೇಯೋದ್ದೇಶ ಇತ್ತು, ಕಳೆದ 5 ವರ್ಷಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಗತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ತಾವು ಮನವರಿಕೆ ಮಾಡಿಕೊಡ್ತೀರಿ? ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯ ಮುಖೇನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಮುಖ್ಯವಾಗಿ ರೈತ ಸಬಲೀಕರಣ ಆಗ್ಬೇಕು, ರೈತರಲ್ಲಿ ಒಂದು ಉತ್ತಮ ಆಹಾರದ ಮಾಡೆಲ್ ಅನ್ನು ಮಾಡಬೇಕು, ಆರೋಗ್ಯಯುತವಾದಂತ ಆಹಾರವನ್ನು ಸಮಾಜಕ್ಕೆ ಕೊಡಬೇಕು ಹಾಗೂ ಆರೋಗ್ಯಯುತವಾದಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಉದ್ದೇಶದಿಂದ ಕಳೆದ 5 ವರ್ಷಗಳ ಹಿಂದೆ ಧಾರವಾಡದ ರಾಯಾಪುರದಲ್ಲಿ ಈ ಒಂದು ಸಿರಿಧಾನ್ಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನ ಘಟಕವನ್ನು ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯ ಮುಖೇನ ಸ್ಥಾಪಿಸಲಾಗಿದೆ. ಮುಖ್ಯವಾಗಿ ತಮಗೆಲ್ರಿಗೂ ಗೊತ್ತಿದ್ದ ಹಾಗೆ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಮಾನವನ ಮನುಕುಲದ ಪ್ರಾರಂಭದ ಬೆಳೆ, ಪ್ರಾರಂಭದ ಆಹಾರ, ಅದು ಇನ್ನು ಮುಂದಿನ ಭವಿಷ್ಯದ ಆಹಾರವೂ ಆಗಲಿದೆ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ವೈಟ್ ರೈಸ್, ಸಕ್ಕರೆ, ಮೈದಾ ಇತ್ಯಾದಿಗಳಿಗೆ ಹೆಚ್ಚು ಮಾರು ಹೋಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿ ಆಹಾರದಿಂದಲೇ ಒಂದಷ್ಟು ಸಮಸ್ಯೆಗಳು ಇವತ್ತು ಮನುಷ್ಯನ ದೇಹದಲ್ಲಿ ಆಗ್ತಿರುವುದನ್ನು ಗಮನಿಸ್ತಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಮಾನವನ ದೇಹಕ್ಕೆ ಸಂಯೋಜಿತವಾದಂತ ಆಹಾರ ಆಗ್ಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಸಿರಿಧಾನ್ಯವನ್ನು ಬೆಳೆಸಬೇಕು, ಅದನ್ನು ಮೌಲ್ಯವರ್ಧನೆ ಮಾಡಬೇಕು ಹಾಗೂ ಸುಲಭದಲ್ಲಿ ಜನಸಾಮಾನ್ಯರಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಆಗ್ಬೇಕು ಅಂತ ಹೇಳುವುದ ಉದ್ದೇಶದಿಂದ ಈ ಸಿರಿಧಾನ್ಯ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯಲ್ಲಿ 2018ರಲ್ಲಿ ಪ್ರಾರಂಭಿಸಲಾಗಿದೆ. ಈ ಸಿರಿಧಾನ್ಯ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಸಿರಿಧಾನ್ಯ ಬೆಳೆಯುವಂತ ರೈತರ ಸಂಖ್ಯೆಯು ಬಹಳ ಕಡಿಮೆ ಇದೆ. ಉದ್ದೇಶ ಇಷ್ಟೇ, ಒಂದೇದಾಗಿ ಸಿರಿಧಾನ್ಯ ಬೆಳೆದ ರೈತರಿಗೆ ಲಾಭ ಇಲ್ಲ ಅಂತ ಹೇಳುವಂಥದ್ದು ರೈತರಲ್ಲಿ ಒಂದೇದಾಗಿದೆ. ಎರಡನೇದಾಗಿ ಸಿರಿಧಾನ್ಯ ಬೆಳೆದ್ರೂ ಕೂಡ ಆ ಕಚ್ಚಾ ಧಾನ್ಯವನ್ನು ತೆಗೆದುಕೊಳ್ಳುವಂತ ಕಂಪನಿಗಳು ತೆಗೆದುಕೊಳ್ಳುವವರು ಬಹಳ ಕಡಿಮೆ ಇದ್ದಾರೆ. ಮೂರನೇದಾಗಿ ಅದನ್ನು ಪ್ರೊಸೆಸಿಂಗ್ ಮಾಡಲಿಕ್ಕೆ ಬೇಕಾದಂತಹ ಹತ್ತಿರದಲ್ಲಿ ಘಟಕಗಳು, ಸಂಸ್ಕರಣಾ ಘಟಕಗಳು ಇಲ್ಲದಿರುವುದು ಕೂಡ ಸಿರಿಧಾನ್ಯ ರೈತರು ಬೆಳೆಯದಿರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳುವುದನ್ನು ಗಮನಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ನಮ್ಮ ಮ್ಯಾನೇಜ್ಮೆಂಟ್ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಸರ್ ಅಂತೇಳಿ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಅವರ ಆಶಯ ಇಷ್ಟೇ, ರೈತರಿಂದ ಬೆಳೆ ಬೆಳೆಸಬೇಕು, ಅವರಿಂದ ನೇರವಾಗಿ ಖರೀದಿ ಮಾಡಬೇಕು, ಆ ನಂತರ ಪ್ರೊಸೆಸ್ ಮಾಡಬೇಕು, ಪ್ರೊಸೆಸ್ ನಂತರ ವ್ಯಾಲ್ಯೂ ಚೈನ್ ಅಲ್ಲಿ ಒಂದಷ್ಟು ಉತ್ಪನ್ನಗಳನ್ನು ಬಿಡುಗಡೆ ಮಾಡಬೇಕು, ಈ ಮೂಲಕ ಸಿರಿಧಾನ್ಯಕ್ಕೆ ಒಂದು ಒಳ್ಳೆಯ ಕಾಯಕಲ್ಪವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಮ್ಯಾನೇಜ್ಮೆಂಟ್ನ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ಪ್ರಥಮದಲ್ಲಿ ನಾವು ಮಾಡಿದಂತ ಕೆಲಸವೇ 3 ಕಡೆಗಳಲ್ಲಿ ರೈತ ಉತ್ಪಾದಕ ಕಂಪನಿಯನ್ನು ನಬಾರ್ಡ್ ಸಹಕಾರದೊಂದಿಗೆ ಮಾಡಿದ್ವಿ. ಅದು ನಮ್ಮ ಒಂದು ಕೊಪ್ಪಳದಲ್ಲಿದೆ, ಸ್ವಲ್ಪ ಡ್ರೈ ಏರಿಯಾ, ಅಲ್ಲಿ ನೀರು ಕಡಿಮೆ ಇರುವಂತ ಏರಿಯಾದಲ್ಲಿ ಕೊಪ್ಪಳದಲ್ಲಿದೆ, ಇನ್ನೊಂದು ದಾವಣಗೆರೆಯಲ್ಲಿದೆ, ಇನ್ನೊಂದು ಚಿಕ್ಕನಾಯಕನಹಳ್ಳಿಯಲ್ಲಿ 3 ರೈತ ಉತ್ಪಾದಕ ಕಂಪನಿಯನ್ನು ಮಾಡಿ ಅದರಲ್ಲಿ 1,000 ರೈತರನ್ನು ನೋಂದಾವಣಿ ಮಾಡಿ ಅವರಲ್ಲಿ ಸಿರಿಧಾನ್ಯವನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ವಿ. ಪ್ರಾರಂಭಿಕ ಹಂತದಲ್ಲಿ ಸಿರಿಧಾನ್ಯವನ್ನು ಬೆಳೆಸಲಿಕ್ಕೆ ರೈತರು ಹಿಂಜರಿಯುತ್ತಿದ್ರು. 1/2 ಎಕರೆ ಸಿರಿಧಾನ್ಯವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟದಾಯಕವಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾವಾಗ ರೈತರೊಟ್ಟಿಗೆ ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ಇದೆ ಅಂತ ಹೇಳಿ ಗೊತ್ತಾಯ್ತು, ಅವರು ಬೆಳೆದಂತ ಧಾನ್ಯವನ್ನು ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ಖರೀದಿ ಮಾಡಿತ್ತು, ಅವರ ಹೊಲದಲ್ಲಿ ಖರೀದಿ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ದಲ್ಲಾಳಿಗಳಿಲ್ಲದೆ, ಕಮಿಷನ್ಗಳನ್ನು ಕೊಡದೆ, ತೂಕದಲ್ಲಿ ವ್ಯತ್ಯಾಸವನ್ನು ಮಾಡದೆ ಖರೀದಿ ಮಾಡುವಂತ ಪ್ರಕ್ರಿಯೆಯನ್ನು ಮಾಡಿದ್ವಿ. ಆ ಹಂತದಲ್ಲಿ 1/2 ಎಕರೆ ಬೆಳೆಯಲಿಕ್ಕೆ ಕಷ್ಟಪಡುತ್ತಿದ್ದಂತ ರೈತರು ಇವತ್ತು 5-10 ಎಕರೆ ಬೆಳೆಯುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅಂತ ಹೇಳುವುದನ್ನು ಗಮನಿಸುತ್ತಾ, ಒಟ್ಟಿನಲ್ಲಿ ಈಗ 900 ರೈತರ ತಂಡ, ಈಗಾಗಲೇ 900 ರೈತರು ಸಿರಿಧಾನ್ಯ ಬೆಳೆಯುವಂತ ರೈತರೇ ಇವತ್ತು ತಯಾರಿಯಾಗಿದ್ದಾರೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಗಮನಕ್ಕೆ ತರ್ತಿದ್ದೇನೆ. ಇನ್ನು ವಿಶೇಷವಾಗಿ ಬೆಳೆದಾದ್ಮೇಲೆ ನಾವು ತೆಗೆದುಕೊಂಡ್ಮೇಲೆ ಅದನ್ನು ಸಂಸ್ಕರಣೆ ಮಾಡಬೇಕು ಅಂತ ಹೇಳಿದ್ರೆ, ಸಂಸ್ಕರಣೆ ಮಾಡಲಿಕ್ಕೆ ಸಿರಿಧಾನ್ಯ ಅಂತ ಹೇಳುವಂಥದ್ದು ಅತ್ಯಂತ ಕಿರುಧಾನ್ಯ. ಈ ಸಿರಿಧಾನ್ಯಗಳಲ್ಲಿ ಒಂಬತ್ತು ಬಗೆಯ ಧಾನ್ಯಗಳಲ್ಲಿ ಒಂಬತ್ತು ವಿಧದಲ್ಲಿ ಸಂಸ್ಕರಣೆ ಮಾಡಬೇಕಾಗ್ತದೆ. ಒಂದೇ ಮಿಷನ್ ಯಂತ್ರದ ಚೈನಲ್ಲಿ ಸಂಸ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಒಂದಷ್ಟು ಸರಪಳಿ ಯಂತ್ರಗಳು ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭ್ಯೋಚನೆ ಧಾರವಾಡದ ರಾಯಪುರದಲ್ಲಿ ಒಂದು ಮಾದರಿ ಸಿರಿಧಾನ್ಯ ಸಂಸ್ಕರಣ ಘಟಕವನ್ನು ಸ್ಥಾಪಿಸಿದೆ. ಈ ಮಾದರಿ ಸಿರಿಧಾನ್ಯ ಸಂಸ್ಕರಣ ಘಟಕದಲ್ಲಿ ಒಂಬತ್ತು ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ಸಂಸ್ಕರಣ ಘಟಕ ಇದೆ. ಸೊ ಇಲ್ಲಿ ಸಂಸ್ಕರಣೆ ಮಾಡುವಾಗ ಮುಖ್ಯವಾಗಿ ಬೇರೆ ಬೇರೆ ಧಾನ್ಯಗಳನ್ನು ಬೇರೆ ಬೇರೆ ದಿನ ಸಂಸ್ಕರಣೆ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ಸೀವ್ಸ್ಗಳು ಅಂತ ಹೇಳ್ತೀವಿ, ಅದನ್ನು ಚೇಂಜ್ ಮಾಡಿಕೊಂಡು ಅದನ್ನು ತಿಳುವಳಿಕೆ ಇರುವಂತಹ ವ್ಯಕ್ತಿಗಳು ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇದಕ್ಕೆ ಒಳ್ಳೆಯ ನಮ್ಮ ಹತ್ರ ತಂಡ, ಇವತ್ತು ಸಿರಿಧಾನ್ಯ ಸಂಸ್ಕರಣೆ ಮಾಡಲಿಕ್ಕೆ ಒಳ್ಳೆಯ ತಂಡ ಕೂಡ ಇವತ್ತು ನಮ್ಮ ಘಟಕದಲ್ಲಿದೆ ಅಂತ ಹೇಳುವುದನ್ನು ನಮ್ಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಇನ್ನು ಮುಂದುವರಿದು ಹೇಳುದಾದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ಕೂಡ ಕಷ್ಟಪಟ್ಟಿದ್ದೀವಿ. ಏಕಕಾಲದಲ್ಲಿ ಒಂದು ಸಂಸ್ಕರಣ ಘಟಕದಲ್ಲಿ ಸಿರಿಧಾನ್ಯವನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಅನುಭವದ ಮುಖೇನ ಇದನ್ನು ಬದಲಾವಣೆ ಮಾಡ್ತಾ ಈ ಸಿರಿಧಾನ್ಯ ಸಂಸ್ಕರಣ ಘಟಕ ಇವತ್ತು ಒಂದು ಮಾದರಿ ಘಟಕವನ್ನಾಗಿ ಮಾಡಿ ಈಗ ಒಂಬತ್ತು ಧಾನ್ಯಗಳು ಕೂಡ ಇದರಲ್ಲಿ ಸಮರ್ಪಕವಾಗಿ ಸಂಸ್ಕರಣೆ ಆಗ್ತದೆ. ಇಲ್ಲಿ ವಿಶೇಷವಾಗಿ ಇರುವಂತದ್ದು ಸಿರಿಧಾನ್ಯದಲ್ಲಿ ಪಾಲಿಶ್ಡ್ ಮತ್ತು ಅನ್ಪಾಲಿಶ್ಡ್ ಅಂತ ಹೇಳುವಂತ ಎರಡು ವಿಧ ಇದೆ ಸಿರಿಧಾನ್ಯದಲ್ಲಿ. ಪಾಲಿಶ್ಡ್ ಸಿರಿಧಾನ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಯಂತ್ರಗಳು ಬೇಕಾಗಿಲ್ಲ. ಪಾಲಿಶರ್ ಯಂತ್ರದಂತ ಯಂತ್ರಗಳು ಇದ್ರೆ ಮಾತ್ರ ಸಾಕಾಗುತ್ತೆ. ಆದ್ರೆ ಅನ್ಪಾಲಿಶ್ಡ್ ಸಿರಿಧಾನ್ಯವನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಲೆಂದಿ ಪ್ರೊಸೆಸ್ ಇರ್ತದೆ, ಹಾಗಾಗಿ ತುಂಬಾ ಟೈಮ್ ತಗೊಳ್ತದೆ. ಅದರಲ್ಲಿ ಯಾವುದೇ ಸಿರಿಧಾನ್ಯಕ್ಕೆ ಡ್ಯಾಮೇಜ್ ಆಗಬಾರ್ದು. ಅಂದ್ರೆ ಸಿರಿಧಾನ್ಯದಲ್ಲಿ ಮುಖ್ಯವಾಗಿ ಸಿಪ್ಪೆಯನ್ನು ಮಾತ್ರ ತೆಗಿಬೇಕು ಹೊರತು ಸಿರಿಧಾನ್ಯದ ಮೇಲೆ ಒಂದು ಕಾಳಿನ ಮೇಲೆ ಒಂದು ಕವರ್ ಇದೆ, ಅದರಲ್ಲಿ ಹೆಚ್ಚು ಫೈಬರ್ ಇದೆ. ಆ ಫೈಬರ್ಗೆ ಹೆಚ್ಚು ಲಾಸ್ ಆಗದ ರೀತಿಯಲ್ಲಿ ಸಿರಿಧಾನ್ಯವನ್ನು ತೆಗೆಯುವಂಥದ್ದು ಬಹಳ ಮುಖ್ಯವಾದ ಕೌಶಲ್ಯ. ಈ ನಿಟ್ಟಿನಲ್ಲಿ ನಮ್ಮ ಘಟಕವು ಕೂಡ ಯಶಸ್ವಿ ಆಗಿದೆ ಅಂತ ಹೇಳ್ತಾ ಇವತ್ತು ಒಂಬತ್ತು ಬಗೆಯ ಸಿರಿಧಾನ್ಯಗಳನ್ನು ಸಿರಿ ಮಿಲೆಟ್, ಶ್ರೀ ಧರ್ಮಸ್ಥಳ ಸಿರಿ ಮಿಲೆಟ್ ಅಂತ ಹೇಳುವಂತಹ ಬ್ರ್ಯಾಂಡಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ. ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ ಸಿರಿಧಾನ್ಯ ಅಂತ ಹೇಳಿದ್ರೆ ಬಹುತೇಕರಲ್ಲಿ ಸಿರಿಧಾನ್ಯವನ್ನು ಆಹಾರದ ಸರಪಳಿಯಲ್ಲಿ ತೆಗೆದುಕೊಳ್ಳುವ ಬದಲಾಗಿ ಅದೊಂದು ರೀತಿಯ ಹೆಲ್ತ್ ಮಿಕ್ಸ್ ಅಂತ ಹೇಳುವಂತಹ ಸರಪಳಿಯಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಯಾಕಂತ ಹೇಳಿದ್ರೆ ಸಿರಿಧಾನ್ಯವನ್ನು ಇತ್ತೀಚೆಗೆ ಹಲವಾರು ಕಂಪನಿಗಳು ಹೆಲ್ತ್ ಮಿಕ್ಸ್ ಆಗಿ ಉಪಯೋಗ ಮಾಡುವುದನ್ನು ನಾವು ಗಮನಿಸ್ತಿದ್ದೀವಿ. ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಾದ್ದು ಸಿರಿಧಾನ್ಯ ಅಂತ ಹೇಳುವಂಥದ್ದು ಇದು ನಮ್ಮ ಅಕ್ಕಿ, ಇದು ನಮ್ಮ ಅನ್ನ, ನಮ್ಮ ಅಡುಗೆ ಮನೆಗೆ ಬರಬೇಕಾಗಿದೆ ಇದು. ಸೊ ಇದು ಅಡುಗೆಗೆ ಮನೆಗೆ ಬಂದು ಅಕ್ಕಿಯಿಂದ ನಾವೇನು ಆಹಾರವನ್ನು ತಯಾರಿಸ್ತೇವೋ ಅಂತಹ ಆಹಾರ ಸಿರಿಧಾನ್ಯದಲ್ಲಿ ತಯಾರಿಸುವ ಜಾಗೃತಿ ಆಗಬೇಕಾಗಿದೆ ಅಂತ ಹೇಳಿದಲ್ಲಿ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಮುಖ್ಯವಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಸಿರಿಧಾನ್ಯ ಬಳಕೆ ಮಾಡುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಮೂರ್ನಾಲ್ಕು ಕಾರಣಗಳಿದೆ. ಒಂದೇದಾಗಿ ಸಿರಿಧಾನ್ಯ ಕಾಸ್ಟ್ಲಿ, ಎರಡನೇದಾಗಿ ಸಿರಿಧಾನ್ಯ ತಿಂದ್ರೆ ಅದು ಹೊಟ್ಟೆಗಾಗಲ್ಲ, ಅದರಿಂದ ಏನು ಹೊಟ್ಟೆ ನೋವಾಗುತ್ತೆ ಇತ್ಯಾದಿಗಳು ಜನರಲ್ಲಿ ಇದೆ. ಮೂರನೇದಾಗಿ ಸಿರಿಧಾನ್ಯ ಟೇಸ್ಟ್ ಇಲ್ಲ ಅಂತ ಹೇಳುವಂಥದ್ದು ಇದೆ. ಇನ್ನು ಸಿರಿಧಾನ್ಯವನ್ನು ಅದೇ ಹೆಲ್ತ್ ಮಿಕ್ಸ್ ಮಾಡಿ ತಿಂದ್ರೆ ಒಳ್ಳೇದು ಅಂತ ಹೇಳುವಂತ ಭಾವನೆ ಬಂದಿದೆ. ಆದ್ರೆ ಮುಖ್ಯವಾಗಿ ನಾವು ಇವತ್ತು ಧರ್ಮಸ್ಥಳ ಗ್ರಾಮಾಭಿಯೋಜನೆ ಮುಖ್ಯ ಏನು ಜಾಗೃತಿಯನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಿರಿಧಾನ್ಯ ಇವತ್ತು ಮನುಷ್ಯನ ದೇಹಕ್ಕೆ ಏ ರೋಗಗಳಿದೆಯೋ, ನಾವು ಆಹಾರದಿಂದ ಬಂದ ರೋಗಗಳಿದೆಯೋ ಅದಕ್ಕೆ ಸಿರಿಧಾನ್ಯ ಆಹಾರವೇ ಪರಿಹಾರ ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತು ಈ ಆಹಾರವನ್ನು ಕೊಡುವ ನಿಟ್ಟಿನಲ್ಲಿ ಪಂಚರತ್ನ ಧಾನ್ಯಗಳು ಅಂತ ಇದೆ. ಈ ಐದು ಧಾನ್ಯಗಳನ್ನು ಪಂಚರತ್ನ ಧಾನ್ಯ ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದೆದ್ದು ಸಾಮೆ, ನವಣೆ, ಕೊರ್ಲೆ, ಹಾರಕ, ಊದಲು. ಈ ಐದು ಧಾನ್ಯಗಳನ್ನು ಪಂಚರತ್ನ ಧಾನ್ಯಗಳು ಅಂತ ಹೇಳ್ತೀವಿ. ಈ ಐದು ಧಾನ್ಯಗಳು ನಾವು ಅಕ್ಕಿಯ ಬದಲಾಗಿ ನಾವು ಉಪಯೋಗ ಮಾಡಬಹುದಂತ ಆಹಾರವಾಗಿ ಉಪಯೋಗ ಮಾಡಬಹುದ ಧಾನ್ಯಗಳು. ಇದರಿಂದ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಮುಖ್ಯವಾಗಿ ಇದರಿಂದ ಅನ್ನ ಮಾಡ್ಬೋದು, ಪಾಯಸ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಮೊಸರನ್ನ ಮಾಡ್ಬೋದು. ಅಕ್ಕಿಯಿಂದ ಏನೆಲ್ಲ ಮಾಡ್ಬೋದು ಅದೆಲ್ಲವನ್ನು ಕೂಡ ಈ ಧಾನ್ಯಗಳಿಂದ ಮಾಡ್ಬೋದು. ಆದ್ರೆ ಒಂದು ಬದಲಾವಣೆ ಇದೆ ಇದರಲ್ಲಿ ಏನಂತ ಹೇಳಿದ್ರೆ ಅಕ್ಕಿಯನ್ನು ನಾವು ತಕ್ಷಣದಲ್ಲಿ ತೆಗೆದುಕೊಂಡು ಅದನ್ನು ತೊಳೆದು ಕುಕ್ಕರ್ ಅಲ್ಲಿ ಅನ್ನ ಮಾಡ್ತೀವಿ. ಆದ್ರೆ ಇದರಲ್ಲಿ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಈ ಸಿರಿಧಾನ್ಯದಲ್ಲಿ ಹೈ ಫೈಬರ್ ಇರುವುದರಿಂದ ಅನ್ಪಾಲಿಶ್ಡ್ ಧಾನ್ಯ ಆಗಿರುವುದರಿಂದ ಸಿರಿಧಾನ್ಯವನ್ನು 6-8 ಗಂಟೆಗಳ ಕಾಲ ನೆನೆಸಿಡುವಂಥದ್ದು ಅತಿ ಮುಖ್ಯವಾಗಿದೆ. ಸೊ 6-8 ಗಂಟೆಗಳ ಕಾಲ ನೆನೆಸುವುದರಿಂದ ನೀರನ್ನು ಸರಿಯಾಗಿ ತೆಗೆದುಕೊಳ್ತದೆ, ಅದಲ್ಲದೆ ಉಷ್ಣತೆ ದೇಹಕ್ಕೆ ಉಷ್ಣ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಈ ಸಿರಿಧಾನ್ಯಗಳನ್ನು ತಿಂದ್ರೆ ಉಷ್ಣ ಆಗುತ್ತೆ ಅಂತ ಹೇಳ್ತಾರೆ. ಈ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಸಿರಿಧಾನ್ಯ ನೆನೆ ಹಾಕುವುದರಿಂದ ಸಹಕಾರಿ ಆಗ್ತದೆ. ಸೊ ಹಾಗಾಗಿ 6-8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ನೆನೆಸಿಟ್ಟ ನಂತರ ನೆನೆಸುವಾಗಲೂ ಒಂದು ಬಹಳ ವಿಶೇಷವಾಗಿ ಗಮನಿಸಬೇಕಂತ ಏನಂತ ಹೇಳಿದ್ರೆ 1:5 ಅಂದ್ರೆ 1 ಕಪ್ ಸಿರಿಧಾನ್ಯಕ್ಕೆ, ಒಂದು ಗ್ಲಾಸ್ ಸಿರಿಧಾನ್ಯಕ್ಕೆ 5 ಗ್ಲಾಸ್ ನೀರು ಹಾಕಿ ನೆನೆ ಇಡ್ಬೇಕು. ಫಸ್ಟ್ಗೆ 3 ಸಲ ಚೆನ್ನಾಗಿ ತೊಳೆದು ಆಮೇಲೆ 1 ಕಪ್ ಸಿರಿಧಾನ್ಯಕ್ಕೆ 5 ಕಪ್ನಷ್ಟು ನೀರನ್ನ ಹಾಕಿ ನೆನೆಸಿಟ್ಟಾಗ 6-8 ಗಂಟೆಗಳ ಕಾಲ ನೆನೆಸಿದ ನಂತರ ಅದನ್ನು ನಾವು ಕುಕ್ಕರ್ ಅಲ್ಲಿ ಅಡಿಗೆ ಮಾಡ್ಬೇಕಂತಿಲ್ಲ, ಒಂದು ಓಪನ್ ಪಾತ್ರೆಯಲ್ಲಿ, ಸಾಮಾನ್ಯ ಪಾತ್ರೆಯಲ್ಲಿ ಅಥವಾ ಮಡಿಕೆಯಲ್ಲಿ ಅನ್ನವನ್ನು ಬೇಯಿಸಿದಾಗ 10-15 ನಿಮಿಷ ಬೇಯಿಸಿದ್ರೆ ಅನ್ನ ಆಗ್ತದೆ. ಇನ್ನು ನೆನೆಸಿಟ್ಟ ಧಾನ್ಯದಿಂದ ಸಾಮಾನ್ಯವಾಗಿ ಉಪ್ಪಿಟ್ಟು, ಪಲಾವ್ ಇತ್ಯಾದಿಗಳನ್ನು ಕೂಡ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಎಲ್ಲರೂ ಬಹಳ ವಿಶೇಷವಾಗಿ ನಾನು ಈ ಮೂಲಕ ತಿಳಿಯಪಡಿಸುವುದೇನೆಂದ್ರೆ ಮುಖ್ಯವಾಗಿ ಸಿರಿಧಾನ್ಯವನ್ನು ನೆನೆ ಹಾಕಿ ತಿನ್ಬೇಕು, ನೆನೆ ಹಾಕದೆ ಅನ್ಪಾಲಿಶ್ಡ್ ಧಾನ್ಯವನ್ನು ಖಂಡಿತವಾಗಿಯೂ ತಿನ್ನುವಂಥದ್ದು ಸರಿಯಲ್ಲ ಅಂತ ಹೇಳುದನ್ನು ಗಮನಕ್ಕೆ ತರ್ತಿದೆ. ಒಂದು ಇನ್ನು ಈ ಪಂಚರತ್ನ ಧಾನ್ಯಗಳು, ಇದು ಪಾಸಿಟಿವ್ ಮಿಲೆಟ್ಸ್, ಧನಾತ್ಮಕ ಧಾನ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ಈ ಸಿರಿಧಾನ್ಯಗಳನ್ನು 5 ಧಾನ್ಯಗಳನ್ನು ದಿನಕ್ಕೆ 1 5 ದಿನಕ್ಕೆ 5 ಧಾನ್ಯವನ್ನು ಉಪಯೋಗವನ್ನು ಮಾಡಿದ್ರೆ ಮನುಷ್ಯನ ದೇಹದಲ್ಲಿರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಈ ಆಹಾರವೇ ಪರಿಹಾರ ಆಗ್ತದೆ. ಮುಖ್ಯವಾಗಿ ಶುಗರ್, ಮಧುಮೇಹದಿಂದ ಬಳಲುತ್ತಿರುವವರು, ಒಬೆಸಿಟಿಯಿಂದ ಅಂದ್ರೆ ತೂಕ ಜಾಸ್ತಿಯಾಗಿ ಬಳಲುತ್ತಿರುವವರು, ಅಂದ್ರೆ ಉಬು ಕಾಯಿಲೆ ಅಂತ ಹೇಳ್ತೀವಿ. ಇನ್ನು ಥೈರಾಯ್ಡ್ ಇರ್ಬೋದು, ಮೂಲವ್ಯಾಧಿಯಂತ ಸಮಸ್ಯೆಗಳಿರ್ಬೋದು, ಹೃದಯ ಸಂಬಂಧಿ ಸಮಸ್ಯೆಗಳಿರ್ಬೋದು, ಕಿಡ್ನಿ ಸಂಬಂಧಿ ಸಮಸ್ಯೆಗಳಿರ್ಬೋದು, ಇದು ಎಲ್ಲದಕ್ಕೂ ಕೂಡ ಸಿರಿಧಾನ್ಯದ ಆಹಾರವನ್ನು ಉಪಯೋಗ ಮಾಡಿದ್ರೆ ದೇಹವನ್ನು ಸದೃಢವಾಗಿ ಮಾಡಲಿಕ್ಕೆ ಇರುವಂತ ಎಲ್ಲಾ ಆಹಾರದ ಅಂಶಗಳು ಸಿರಿಧಾನ್ಯದಲ್ಲಿ ಇರುವುದರಿಂದ ಆರೋಗ್ಯಕ್ಕೆ ಉತ್ತಮವಾದಂತ ಆಹಾರ ಅಂತ ಹೇಳುದನ್ನು ಈ ಮೂಲಕ ತಿಳಿಯಪಡಿಸ್ತೇನೆ. ಒಂದು. ಎರಡನೇದು, ಜನರು ಕಾಸ್ಟ್ಲಿ ಅಂತ ಹೇಳ್ತಾರೆ ಸಿರಿಧಾನ್ಯ. ಈ ಸಿರಿಧಾನ್ಯ ಕಾಸ್ಟ್ಲಿ ಆಗಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ ಮುಖ್ಯವಾಗಿ ಅಕ್ಕಿಗಿಂತ ಇದು ಪ್ರಮಾಣ ಬಹಳ ಕಡಿಮೆ. 35-40 ಗ್ರಾಂ ಒಂದು ಹೊತ್ತಿಗೆ ಒಬ್ಬ ವ್ಯಕ್ತಿಗೆ ಸಾಕಾಗುತ್ತೆ. ಅಕ್ಕಿ ನಾವು 100-110 ಗ್ರಾಂ ತಗೊಂಡ್ರೆ ಮತ್ತೆ ಅಕ್ಕಿಯ ಈಲ್ಡ್ ಕಡಿಮೆ. ಆದ್ರೆ ಇದನ್ನು ಸಿರಿಧಾನ್ಯವನ್ನು ನೆನೆಸಿಟ್ಟು ಮತ್ತೆ ಬೇಯಿಸುವುದರಿಂದ 1:3 ಧಾನ್ಯದಿಂದ ಆಹಾರ ಹೆಚ್ಚುವರಿ ಆಗ್ತದೆ. ಹಾಗಾಗಿ ಪ್ರಮಾಣ ಕಡಿಮೆ ಆಗಿರುವುದರಿಂದ ನಾವು ಒಂದು ಮನೆಗೆ ಒಂದು 20 ಕೆಜಿ ಅಕ್ಕಿ ತರ್ತೀವಿ ಅಂತ ಹೇಳಿದ್ರೆ ಸಿರಿಧಾನ್ಯ ಒಂದು 6-7 ಕೆಜಿ ಅಂದ್ರೆ ಸಾಕಾಗ್ತದೆ. ಹಾಗಾಗಿ ಸಿರಿಧಾನ್ಯದ ಪ್ರಮಾಣ ಕಡಿಮೆ ಆಗಿರುವುದರಿಂದ ಕಾಸ್ಟ್ಲಿ ಆಗಲ್ಲ. ಪ್ಯಾಕೆಟ್ ಅಲ್ಲಿ ರೇಟ್ ನೋಡುವ ಕಾಸ್ಟ್ಲಿ ಆಗ್ತದೆ ಹೊರತು ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಕಾಸ್ಟ್ಲಿ ಆಗೋದಿಲ್ಲ. ಇನ್ನು ಮೂರನೇದಾಗಿ ಹೇಳುದಾದ್ರೆ ರುಚಿ ಆಗಲ್ಲ ಅಂತ ಹೇಳುದು. ಇದು ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ರುಚಿ ಆಗ್ಲಿಕ್ಕೆ ಕಾರಣ, ಆಗದಿರ್ಲಿಕ್ಕೆ ಕಾರಣ, ತಕ್ಷಣವೇ ನೆನೆ ಹಾಕದೆ ಯಾರು ಆಹಾರ ಮಾಡ್ತಾವ್ರೋ ಅವ್ರಿಗೆ ರುಚಿ ಆಗಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಸರಿಯಾಗಿ ಬೇಯುವುದಿಲ್ಲ, ಅದಲ್ಲದೆ ಹೊಟ್ಟೆಗೆ ಹೋದಾಗ ಸರಿಯಾದ ಡೈಜೆಷನ್ ಆಗದೇ ಇರುವುದರಿಂದ ಕೆಲವರಿಗೆ ಸಮಸ್ಯೆ ಆಗ್ತದೆ. ಈ ನಿಟ್ಟಿನಲ್ಲಿ ರುಚಿ ಆಗಲ್ಲ ಇತ್ಯಾದಿಗಳನ್ನು ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾಗಿ ದಿನಕ್ಕೊಂದು ಧಾನ್ಯ ಯೂಸ್ ಮಾಡುವಂಥದ್ದು ಮುಖ್ಯ. ಒಂದೇ ದಿನ ಎಲ್ಲ 2-3 ಧಾನ್ಯವನ್ನು ಯೂಸ್ ಮಾಡುವ ಬದಲಾಗಿ ಒಂದೊಂದು ಧಾನ್ಯದಲ್ಲಿ ಒಂದೊಂದು ರೀತಿಯ ಹೆಲ್ತ್ ಬೆನಿಫಿಟ್ ಇರುವುದರಿಂದ, ಆರೋಗ್ಯಕರ ಅಂಶಗಳು ಇರುವುದರಿಂದ ಇದನ್ನು ದಿನಕ್ಕೊಂದು ಧಾನ್ಯವನ್ನು ಯೂಸ್ ಮಾಡೋದು ಕೂಡ ಸೂಕ್ತ ಅಂತ ಹೇಳುದು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ. ಇನ್ನು ಉಳಿದಂತಹ 4 ಧಾನ್ಯಗಳಿದ್ದಾವೆ ಈ ಸಿರಿಧಾನ್ಯದಲ್ಲಿ. ಅದರಲ್ಲಿ ಒಂದೆದ್ದು ರಾಗಿ, ಜೋಳ, ಸಜ್ಜೆ, ಬರಗು. ಇದನ್ನು ತಟಸ್ಥ ಧಾನ್ಯಗಳು ಅಂತ ಹೇಳ್ತೀವಿ ನಾವು. ಸೊ ಈ ಧಾನ್ಯಗಳ ಯೂಸ್ ಬಗ್ಗೆ ಹೆಚ್ಚಿನ ಅವರಿಗೆ ಗೊತ್ತಿದೆ. ರಾಗಿಯಿಂದ ಅಮ್ಲಿ ಮಾಡುವಂಥದ್ದು, ರೊಟ್ಟಿ ಮಾಡುವಂಥದ್ದು, ಜೋಳದ ರೊಟ್ಟಿ ಮಾಡುವಂತ, ಮುದ್ದೆ ಮಾಡುವ ಇತ್ಯಾದಿ ಎಲ್ಲರೂ ಕೂಡ ಹೆಚ್ಚಿನ ಪ್ರಚಲಿತದಲ್ಲಿರುವಂತಹ ಧಾನ್ಯಗಳು. ಈ 5 ಧಾನ್ಯಗಳ ಬಗ್ಗೆ ಇವತ್ತು ಹೆಚ್ಚಿನ ಜಾಗೃತಿ ಮೂಡಿಸುವಂತ ಅಗತ್ಯತೆ ಇದೆ. ಇನ್ನು ಮುಂದುವರಿದು ನಾವು ನಮ್ಮ ಘಟಕದಲ್ಲಿ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಗಳನ್ನು ಮಾಡಿದ್ವಿ. ಮುಖ್ಯವಾಗಿ ಏನಾಗಿದೆ, ಈ ನೆನೆ ಹಾಕಿ ಇತ್ಯಾದಿಗಳೆಲ್ಲ ಮಾಡ್ಲಿಕ್ಕೆ ಜನರಿಗೆ ಕಷ್ಟ ಆಗಿರುವುದ್ರಿಂದ ನಾವು ಈ ಎಲ್ಲ ಪ್ರೊಸೀಜರ್ ಗಳನ್ನು ಮುಂಗಡ ಮಾಡಿದಂತ ಉತ್ಪನ್ನಗಳನ್ನು ಮಾಡ್ತೀವಿ. ನೆನೆ ಹಾಕದಿರ್ಬೋದು, ತೊಳೆಯುವಂಥದ್ದು, ನೆನೆ ಹಾಕುವಂಥದ್ದು, ಒಣಗಿಸುವಂಥದ್ದು ಇತ್ಯಾದಿ ಪ್ರೊಸೀಜರ್ ಗಳನ್ನು ಘಟಕದಲ್ಲಿ ನಾವು ಮಾಡಿರುವುದರಿಂದ ರೆಡಿ ಟು ಕುಕ್ ಪ್ರಾಡಕ್ಟ್ ಗಳನ್ನು ರೆಡಿ ಮಾಡಿದ್ವಿ. ಇಲ್ಲಿ ಒಂದೇದಾಗಿ ದೋಸೆ ಮಿಕ್ಸ್, ದೋಸೆಯಲ್ಲಿ ಮೊರಿಂಗಾ ಎನ್ರಿಚ್ಡ್ ಪ್ರೋಸೋ ಮಿಲೆಟ್ ದೋಸಾ ಮಿಕ್ಸ್ ಅಂತ ಮಾಡಿದ್ವಿ. ಅಂದ್ರೆ ನುಗ್ಗೆಸೊಪ್ಪು ಸಂಪತ್ ಭರಿತವಾದಂತ ಬರಗು ದೋಸೆ ಮಿಕ್ಸ್ ಅನ್ನು ಮಾಡಿದ್ವಿ. ಅದೇ ರೀತಿ ಇಡ್ಲಿ ಮಿಕ್ಸ್ ಅನ್ನು ಮಾಡಿದ್ವಿ, ಸಾವೆ ಇಡ್ಲಿ ಮಿಕ್ಸ್ ಮಾಡಿದ್ವಿ. ಇನ್ನು ಉಪ್ಪಿಟ್ಟು ಮಾಡಿದ್ವಿ, ಇದು ಇನ್ಸ್ಟೆಂಟ್ ಉಪ್ಪಿಟ್ಟು, ಅಂದ್ರೆ ಬಿಸಿನೀರು ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗ್ತದೆ. ಇಂಥ ಇನ್ಸ್ಟೆಂಟ್ ಉಪ್ಪಿಟ್ಟು ಮಾಡಿದ್ವಿ. ಇನ್ನು 3 ತರದ ಸಿರಿಧಾನ್ಯದ ಮಿಲೆಟ್ ಶಾವಿಗೆಗಳನ್ನು ಮಾಡಿದ್ವಿ. ಇದಲ್ಲದೆ ಬಹಳ ಮುಖ್ಯವಾಗಿ ಕುಕ್ಕೀಸ್ ಗಳನ್ನು ಮಾಡಿದ್ವಿ, ಸಿರಿಧಾನ್ಯಗಳ ಕುಕ್ಕೀಸ್. ಇದರಲ್ಲಿ 6 ತರದ ಕುಕ್ಕೀಸ್ ಗಳಿದೆ. ಒಂದು ನವಣೆ ಕುಕ್ಕೀಸ್ ಮಾಡಿದ್ವಿ, ಸಜ್ಜೆ ಕುಕ್ಕೀಸ್ ಮಾಡಿದ್ವಿ, ರಾಗಿ ಕುಕ್ಕೀಸ್ ಮಾಡಿದ್ವಿ, ಚೊಕೋ ಬಟರ್ ಮಿಲೆಟ್ ಕುಕ್ಕೀಸ್, ಮಿಲೆಟ್ ಬಟರ್ ಕುಕ್ಕೀಸ್, ಇನ್ನು ಜಾಗ್ರಿ ಮಿಲೆಟ್ ಬಟರ್ ಕುಕ್ಕೀಸ್, ಈ ರೀತಿಯ 6 ವಿಧದ ಕುಕ್ಕೀಸ್ ಗಳನ್ನು ಮಾಡಿದ್ವಿ. ಇನ್ನು ರಸ್ಕ್ ಅನ್ನು ಕೂಡ ಸಿರಿಧಾನ್ಯದ ರಸ್ಕ್ ಅನ್ನು ಮಾಡಿದೀವಿ, ಇನ್ನು ನವಣೆ ಸಿರಿಧಾನ್ಯದ ರಸ್ಕ್ ಮಾಡಿದೀವಿ, ನವಣೆ ಮಿಲೆಟಿನ ಬಟರ್ ಮಾಡಿದ್ದೀವಿ. ವಿಶೇಷವಾಗಿ ಈ ಮಿಲೆಟ್ಸ್ ಅಲ್ಲಿ ನಾವು ಬ್ರೆಡ್ ಮಾಡಿದೀವಿ, ರಾಗಿ ಬ್ರೆಡ್ ಮಾಡಿದೀವಿ, ಇನ್ನು ಮಿಲೆಟ್ ಡೋನೆಟ್ ಮಾಡಿದೀವಿ. ಮಿಲೆಟ್ ಬೇಕರಿ ಅಂತಲೇ ಧಾರವಾಡದಲ್ಲಿ ಇವತ್ತು ಸಿರಿ ಮಿಲೆಟ್ ಬೇಕರಿ ಅಂತ ಹೇಳುವಂತದ್ದು ಅತಿ ಫೇಮಸ್ ಆದಂತ ಬೇಕರಿ ಇವತ್ತು ಧಾರವಾಡ ರಾಯಪುರದಲ್ಲಿದೆ. ಸೊ ಇದು ಧಾರವಾಡ ಜಿಲ್ಲೆಯಲ್ಲಿ ಮಿಲೆಟ್ ಬೇಕರಿ ಅತಿ ಫೇಮಸ್ ಆಗಿದೆ, ಪ್ರಚಲಿತದಲ್ಲಿ ಬಂದಂತ ಬೇಕರಿ ಆಗಿದೆ. ಮುಂದುವರೆದು ನಾವು ಈ ಆರೋಗ್ಯ ಸಮಸ್ಯೆಗಳಿಗೆ ಅಂತಲೇ ಒಂದು ಫುಡ್ ಕೋರ್ಸ್ ಗಳನ್ನು ಮಾಡಿದ್ವಿ, ಆಹಾರದ ಕೋರ್ಸ್ ಗಳನ್ನು ಮಾಡಿದ್ವಿ. ಇವತ್ತು ಡಯಾಬಿಟಿಕ್ ಇದ್ದವರಿಗೆ ಡಯಾಬಿಟಿಕ್ ನಿಯಂತ್ರಣ ಮಾಡ್ಲಿಕ್ಕೆ ಅಂತಲೇ ಒಂದು ತಿಂಗಳ ಡಯಾಬಿಟಿಕ್ ನ್ಯೂಟ್ರಿ ಬಾಸ್ಕೆಟ್ ಅಂತ ಮಾಡಿದ್ವಿ. ಸೊ ಇದು ನಾಲ್ಕು ವಾರದ ಒಂದು ಫುಡ್ ಬಾಸ್ಕೆಟ್, ನಾಲ್ಕು ವಾರದ ಫುಡ್ ಬಾಸ್ಕೆಟ್ ಅನ್ನು ಇವ್ರು ಖರೀದಿ ಮಾಡಿದ್ರೆ ನಾಲ್ಕು ವಾರ ಆಗುವುದ್ರೊಳಗೆ ಇವರ ಡಯಾಬಿಟಿಕ್ ಅನ್ನು ನಿಯಂತ್ರಣ ಮಾಡುವಂತ ವ್ಯವಸ್ಥೆ ಈ ಒಂದು ಸಿರಿಧಾನ್ಯದ ಆಹಾರದಲ್ಲಿದೆ. ಅದೇ ರೀತಿ ತೂಕ ನಿಯಂತ್ರಕ ನ್ಯೂಟ್ರಿ ಬಾಸ್ಕೆಟ್ ಅಂತ ಮಾಡಿದ್ವಿ, ಒಬೆಸಿಟಿ ನ್ಯೂಟ್ರಿ ಬಾಸ್ಕೆಟ್ ಅಂತ ಹೇಳಿ. ಸೊ ಇದರಲ್ಲಿ ಸುಮಾರು ಒಂದು ತಿಂಗಳೊಳಗೆ ಈ ಆಹಾರವನ್ನೇ ತಿನ್ನುವುದರಿಂದ ಅವರು ಸುಮಾರು 4-5 kg ಅಷ್ಟು ತೂಕವನ್ನು ನಿಯಂತ್ರಣ ಮಾಡಬಹುದು. ಇನ್ನು ಹಾರ್ಮೋನ್ ಸಮಸ್ಯೆಗಳಿಗೆ, PCOD ಪ್ರಾಬ್ಲಮ್ಸ್ ಗಳಿಗೆ ನ್ಯೂಟ್ರಿ ಬಾಸ್ಕೆಟ್ ಅಂತ ಮಾಡಿದ್ವಿ. ಸೊ ಇದು ಕೂಡ ಸಿರಿಧಾನ್ಯದಿಂದಲೇ ಮಾಡಿದಂತ ನ್ಯೂಟ್ರಿ ಬಾಸ್ಕೆಟ್ ಆಗಿದೆ. ಹಾಗಾಗಿ ಮುಖ್ಯ ಮೂರು ಸಮಸ್ಯೆಗಳಿಗೆ ಸಿರಿಧಾನ್ಯದ ಕೋರ್ಸ್ ಅನ್ನು ಕೊಡುವಂತ, ಒಂದು ತಿಂಗಳ ಕೋರ್ಸ್ ಕೊಡುವಂತಹ ನ್ಯೂಟ್ರಿ ಬಾಸ್ಕೆಟ್ ಅನ್ನು ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಸಿರಿಧಾನ್ಯದಿಂದ ಇನ್ನಷ್ಟು ಪ್ರಾಡಕ್ಟ್ ಗಳು ತಯಾರಾಗ್ತಿದೆ. ನಾವು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದ ಫುಡ್ ಸೈನ್ಸ್ ಮತ್ತು ನ್ಯೂಟ್ರಿಷನ್ ವಿಭಾಗದಿಂದ ಸುಮಾರು 13 ಟೆಕ್ನಾಲಜಿಯನ್ನು ಪರ್ಚೇಸ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಉದಾಹರಣೆಗೆ ಒಂದು ಟೆಕ್ನಾಲಜಿ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 1 ವರ್ಷಗಳ ಕಾಲ ನಾವು ಅದರ ಹಿಂದೆ ಓಡಾಡಬೇಕಾಗ್ತದೆ, ಅದರ ಹಿಂದೆ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅತ್ಯುತ್ತಮವಾದಂತಹ ಈ ಮಿಲೆಟ್ ಟೆಕ್ನಾಲಜಿಗಳು ಬಹಳಷ್ಟಿದೆ. ಸೊ ಹಾಗಾಗಿ ನಮ್ಮ ಸಂಸ್ಥೆ ಅವರೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಂಡು 13 ನಾವು ಟೆಕ್ನಾಲಜಿಯನ್ನು ಪರ್ಚೇಸ್ ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ ಹೇಳಿದಂತ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಗಳು ಕೂಡ ಬಂದಿದೆ ಅಂತ ಹೇಳುತ್ತಾ ಗಮನಕ್ಕೆ ತರ್ತಿದ್ದೀವಿ. ಸೊ ಹಾಗಾಗಿ ಒಟ್ಟಿನಲ್ಲಿ ಇನ್ನಷ್ಟು 25 ಪ್ರಾಡಕ್ಟ್ ಗಳು, ಸಿರಿಧಾನ್ಯದ ಪ್ರಾಡಕ್ಟ್ ಗಳು ನಮ್ಮಲ್ಲಿ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಗಳು ಬಿಡುಗಡೆಗೆ ಚಾಲ್ತಿಯಲ್ಲಿದೆ, ನಮ್ಮ R&Dಯಲ್ಲಿದೆ. ನಮ್ಮಲ್ಲಿ ಮುಖ್ಯವಾಗಿ ಪ್ರೊಸೆಸಿಂಗ್ ಟೀಮ್ ಇದೆ, ಬೇಕರಿ ಟೀಮ್ ಇದೆ, ರಿಸರ್ಚ್ ಗೆ ಅಂತ ಹೇಳಿ ಫುಡ್ ಸೈನ್ಸ್ ಆದಂತಹ 3 ಸೈಂಟಿಸ್ಟ್ ಗಳ ಟೀಮ್ ಇದೆ. ಅದಲ್ಲದೆ ಈ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಬೇಕಾದ್ದು ಇವತ್ತಿನ ದಿನದಲ್ಲಿ ಇರುವಂತಹ ಒಂದು ದೊಡ್ಡ ಚಾಲೆಂಜ್. ಯಾಕಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಮಿಲೆಟ್ಸಿನ ಬಳಕೆಯ ಬಗ್ಗೆ ಜಾಗೃತಿ ಬಹಳಷ್ಟು ಕಡಿಮೆ ಇದೆ. 2023 ವಿಶ್ವಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನಾಗಿ ಘೋಷಿಸಿ ಇವತ್ತು ದೊಡ್ಡ ಕಾರ್ಯಕ್ರಮವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡ್ತಿದೆ. ಸೊ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉದ್ದೇಶವಿಷ್ಟೇ, ಇದೊಂದು ರೀತಿಯ ವ್ಯಾಪಾರದ ಮಾಡೆಲ್ ಆಗದೆ ಇದೊಂದು ರೀತಿಯ ಮಾದರಿ ಮಾಡೆಲ್ ಮಾಡಿ ಇದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತ ಯೋಚನೆ ಪೂಜ್ಯರದ್ದು ಮತ್ತು ಮ್ಯಾನೇಜ್ಮೆಂಟ್ ಇದಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಮಾದರಿ ಘಟಕವನ್ನು ಮಾಡಿ ಈ ಘಟಕದ ಮುಖೇನ ಇನ್ನಷ್ಟು ಘಟಕಗಳು ಇದನ್ನು ನೋಡಿ ಇದರ ಬಗ್ಗೆ ತರಬೇತಿಯನ್ನು ಪಡೆದು ಈ ರೀತಿಯ ಘಟಕಗಳು ಆಗ್ಬೇಕು ಅಂತ ಹೇಳುವಂತದ್ದು ನಮ್ಮ ಸಂಸ್ಥೆಯ ಆಶಯವಾಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಕಂಪ್ಲೀಟ್ ಚೈನ್, ಸೀಡ್ ಟು ಫೀಡ್ ಅಂದ್ರೆ ಬೀಜದಿಂದ ಬಾಯಿಯವರೆಗಿನ ಏನು ಕಾರ್ಯಕ್ರಮಗಳಿದೆಯೋ, ಆಹಾರವನ್ನು ಬಾಯಿಗೆವರೆಗಿನ ಕಾರ್ಯಕ್ರಮ ಇದೆಯೋ, ಇದು ಎಲ್ಲವೂ ಕೂಡ ಇವತ್ತು ಸಿರಿಧಾನ್ಯದಲ್ಲಿ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮುಂದುವರೆದು ಈಗ ಮಾರ್ಕೆಟಿಂಗ್ ಚೈನ್ ಬಗ್ಗೆ ಮಾತಾಡೋದಾದ್ರೆ, ಈಗಾಗಲೇ ನಾನು ಹೇಳಿದಾಗೆ ಮಾರ್ಕೆಟ್ ಅಲ್ಲಿ ಸಿರಿಧಾನ್ಯದ ಬಗ್ಗೆ ಇದು ದೇಹಕ್ಕೆ ಒಳ್ಳೇದು ಅಂತ ಗೊತ್ತಿದೆ, ಆದ್ರೆ ತಿನ್ನುವ ಜಾಗೃತಿಯಲ್ಲಿ ಸ್ವಲ್ಪ ಕೊರತೆ ಇರುವುದರಿಂದ ಈ ಬಗ್ಗೆ ಬಹಳ ದೊಡ್ಡ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಮಾತೃಶ್ರೀ ಅಮ್ಮನವರು ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು, ಡಾಕ್ಟರ್ ಹೇಮಾವತಿ ಅಮ್ಮನವರು ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖೇನ ಮಾಡ್ತಿದ್ದಾರೆ. ಸೊ ಇಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖೇನ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ತರಬೇತಿಗಳನ್ನು ಕೊಡುವಂಥದ್ದು, ಪೌಷ್ಟಿಕ ಆಹಾರ ತಯಾರಿ ಮಾಡುವಂತಹ ತರಬೇತಿ ಕಾರ್ಯಗಳನ್ನು ಮಾಡುವಂಥದ್ದು, ಮೇಳಗಳನ್ನು ಮಾಡುವ ಇತ್ಯಾದಿ ಕಾರ್ಯಕ್ರಮಗಳು ಆಗುತ್ತೆ. ಸೊ ಇಲ್ಲಿ ಈ ವರ್ಷದಲ್ಲಿ ಸುಮಾರು 4,000 ತರಬೇತಿಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಸಿರಿಧಾನ್ಯವನ್ನು ಅರಿವು ಮೂಡಿಸುವ ನಿಟ್ಟಿನಲ್ಲಿಯೇ ಮಾಡಲಾಗಿದೆ. ಸೊ ಇದರಿಂದಾಗಿ ಸ್ವಲ್ಪ ಮಟ್ಟಿನಲ್ಲಿ ಜನರಲ್ಲಿ ಸಿರಿಧಾನ್ಯದ ಬಳಕೆಯ ಬಗ್ಗೆ ಜಾಗೃತಿ ಬಂದಿದೆ ಅಂತ ಹೇಳುವುದನ್ನು ಹೇಳಬಹುದಾಗಿದೆ. ಇದಲ್ಲದೆ ಬಹಳ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಗಳನ್ನು ಮಾಡಿ ಸಿರಿಧಾನ್ಯದ ಬಗ್ಗೆ ಒಂದೊಂದು ಉಪನ್ಯಾಸಗಳನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಿರಿಧಾನ್ಯ ಬಳಕೆಯ ಬಗ್ಗೆಯೂ ಕೂಡ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ದೀವಿ. ಇದಲ್ಲದೆ ಶ್ರೀ ಧರ್ಮಸ್ಥಳ ಸಿರಿ ಮಿಲೆಟ್ ಪಾಕ ಅಂತ ಹೇಳುವಂತ ಒಂದು ಸ್ಟುಡಿಯೋವನ್ನು ತೆರೆದು ಈ ಸ್ಟುಡಿಯೋದಲ್ಲಿ ಸುಮಾರು 100 ವಿಡಿಯೋಗಳನ್ನು ಮಾಡಿ ಬೇರೆ ಬೇರೆ ಆಹಾರ ತಯಾರಿಕೆ ವಿಡಿಯೋಗಳಿರ್ಬೋದು, ಇಲ್ಲವೇ ಜಾಗೃತಿ ಮಾಡುವಂತ ವಿಡಿಯೋಗಳಿರ್ಬೋದು,

ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಡಿಬಿಲ್ಲ ಛಾಯೆ ನನ್ನೆದೆಯ ಬಾಂಧಳದಿಯ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸುತ್ತಳು ಲೋಕದಲ್ಲಿ ಮತ್ತೆ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಯೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಸವಿಭಾವನ ಹರಿ ಹರಿಯೇ ಪನ್ನೀರ ಜೀವನದಿ ಮಲ್ಲಿಗೆ ಮಮಕಾರ ಮಾಯೇ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವ ತನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಇನ್ನು ಮುಂದೆ ಕೇಳಿ ಎವಿ ನ್ಯಾಮಗೌಡರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಶಂಕರ ನೋಡು ನೀನನ್ನ ಪರಿಭಾವದ ಬಾಧೆಯನು ಕೃಪೆ ಮಾಡು ಬೇಗದು ಲಭಯವಿತ್ತು ಶಂಕರ ಕೃಪೆ ಮಾಡು ಬೇಗದು ಲಭಯವಿತ್ತು ಶಂಕರ ಕಾಯಕರ್ಣದ ಬಾಧೆ ಮಾಯೆ ಕರ್ಮದ ಬಾಧೆ ಕಾಯಕರ್ಣದ ಬಾಧೆ ವಾಯು ವಿಷವೇಂದ್ರಿಯದ ಬಾಧೆ ಶಂಕ